ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳುವ ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಮಿತ್ರರೇ, ಇಂದಿನ ಕಾರ್ಯಕ್ರಮದಲ್ಲಿ ತಾವುಗಳು ಕೃಷಿ ಅನುಭವದ ಬಗ್ಗೆ ಸಂಡೂರು ತಾಲೂಕು ಯಶವಂತನಗರ ಗ್ರಾಮದ ರೈತ ದಂಪತಿಗಳಾದ ಶ್ರೀ ಜಿನ್ನಪ್ಪ ಜೆ ಮತ್ತು ಶ್ರೀಮತಿ ಪದ್ಮಾ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ರೈತರಿಗೆ ಸಲಹೆ, ಆನಂತರ ವಿವಿಧ ಗಾಯಕರ ಸ್ವರಗಳಲ್ಲಿ ಕೃಷಿ ಗೀತೆಗಳು ಸಹ ಪ್ರಸಾರವಾಗಲಿವೆ. ಹಾಗಾದರೆ ರೈತ ಬಾಂಧವರೇ, ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮೂಡಿಬರಲಿವೆ. ಹಾಗಾದರೆ ಇಂದಿನ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೇ ಬಿಡೋಣ. ಕೃಷಿ ಅನುಭವದ ಬಗ್ಗೆ ಸಂಡೂರು ತಾಲೂಕು ಯಶವಂತನಗರ ಗ್ರಾಮದ ರೈತ ದಂಪತಿಗಳಾದ ಶ್ರೀ ಜಿನ್ನಪ್ಪ ಜೆ ಮತ್ತು ಶ್ರೀಮತಿ ಪದ್ಮಾ ಅವರೊಂದಿಗೆ ಸಂದರ್ಶನದೊಂದಿಗೆ. ನಮಸ್ಕಾರ ರೈತ ಬಾಂಧವರೇ, ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ರೈತ ದಂಪತಿಗಳು ಇವತ್ತು ಭಾಗವಹಿಸಿದ್ದಾರೆ. ವಿಶೇಷವಾಗಿ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಯಶವಂತನಗರ ಗ್ರಾಮದ ರೈತ ದಂಪತಿಗಳು ಜಿನ್ನಪ್ಪ ಮತ್ತು ಪದ್ದಮ್ಮ ಇವರು ಇವತ್ತು ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಒಂದು ಕಾಲದಲ್ಲಿ ತುಂಬಾ ಕಷ್ಟಕಾಲದಿಂದ ಜೀವನ ದುಡಿತಾ ಬಂದಂಥವ್ರು, ದನ ಕಾಯ್ತಾ ಇದ್ದಂಥವ್ರು, ಆ ನಂತರದಲ್ಲಿ ನಿಧಾನವಾಗಿ ಇವತ್ತು ಪ್ರಗತಿ ಹೊಂದುತ್ತಾ ಯಶವಂತ ನಗರದಲ್ಲಿಯೇ ಎಲ್ಲರೂ ಗುರುತಿಸುವಂತಹ ಒಬ್ಬ ಪ್ರಗತಿಪರ ರೈತರಾಗಿ ಗುರುತಿಸಿಕೊಂಡಿರತಕ್ಕಂಥ ಒಂದು ಕುಟುಂಬ ಇದು. ಬಹಳ ಖುಷಿ ಆಗ್ತದೆ ಇಂಥವ್ರ ಅನುಭವಗಳು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯ. ನಿಮ್ಮ ಇಬ್ಬರಿಗೂ ಜಿನ್ನಪ್ಪ ಮತ್ತು ಪದ್ಮರಿಗೆ ನಮಸ್ಕಾರ. ನಮ್ಮ ಹೊಸಪೇಟೆ ಆಕಾಶವಾಣಿ ಕಿಸಾನಿನಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ಜಿನ್ನಪ್ಪರೇ ಸರ್, ಹೇಗೆ ಇತ್ತು ನಿಮ್ಮ ಕೃಷಿಯ ಜೀವನ ಆರಂಭವಾದದ್ದು ಆ ಕಾಲದಲ್ಲಿ? 40 ವರ್ಷದ ಹಿಂದೆ ಸರ್, ಬಹಳ ಕಷ್ಟ ಸರ್ ನಮಗೆ. ಕಷ್ಟ ಅಂದ್ರೆ ಅಂತಿಂತ ಕಷ್ಟ ಅಲ್ಲ. ಸ್ವಂತೂರಿದೆ ಸರ್. ನಿಮ್ ತಂದೆಯವರೆಲ್ಲ ಕೃಷಿ ಇತ್ತ ಅವಾಗೆಲ್ಲ? ಇತ್ತು ಸರ್, ಕೃಷಿ ಇದ್ರೆ ಮಾಡಕ್ ಆಗಿಲ್ಲ ಅವ್ರಿಗೆ. 7 ಎಕರೆ ಹೊಲ್ದಾಗ 1 ಚೀಲ ಜೋಳ ಬೆಳಿತಾರೆ. ಅಷ್ಟೇನಾ? ಅಷ್ಟೇ, 7 ಎಕರೆ ಹೊಲ್ದಾಗ 1 ಚೀಲ ಜೋಳ ಬೆಳೆದಾರೆ. 9 ಚೀಲ ಕಡ ತಿಂದಿವಿ. ಓಹೋ, ಸಾಕವ್ರ ಮನೆಗೆ ಸಂಬಳ ಇದ್ದೀವಿ. ಓ, ನೀವು ಬೇರೆ ಕಡೆ ಸಂಬಳ ಇರ್ತಿದ್ರಿ, ಸಂಬಳಕ್ಕೆ ಜೀತ ತರ ದುಡಿತಿದ್ರಿ? ಹೌದು ಸರ್, ಜೀತ ತರ ದುಡಿದೀವಿ. ಬಸಣ್ಯಾಗ ಗಂಟೋತ್ತೀನಿ, ಬಸ್ನಾಗ ಇಳಿಸಿ ಇಳಿಸಿ ಅಮಾಲಿ ಕೆಲಸ ಮಾಡೀನಿ. ಮತ್ತೆ ಆಮೇಲೆ ಊರ್ ದನ ಕಾದಿನಿ. ಓ, ಸಾಮೂಹಿಕವಾಗಿ? ಓ, ಸಾಮೂಹಿಕವಾಗಿ ಊರ್ ದನಗಳು ಕಾದಿನಿ. ಅಷ್ಟೆಲ್ಲ ಜೀವನ ಕಷ್ಟ ಇತ್ತು ಸರ್. ಆಗೆಲ್ಲ ಏನ್ ನಿಮ್ಗೆ ಅದು ಆ ದನ ಕಾಯುವ ಎಷ್ಟು ಆದಾಯ ಬರ್ತಿತ್ತು, ಏನ್ ಕೊಡ್ತಿದ್ರು? ಏನು ಆದಾಯ ಇಲ್ಲ ಸರ್. ಒಂದ್ ಆಕಳ ಕಾದ್ರೆ 50 ರೂಪಾಯಿ. ಓಹೋ, ಸಗಣಿ ಎಲ್ಲ ನಾವ್ ಇಡ್ಕೋಬೇಕು. ಅವಾಗ ನಿಮ್ಗೆ ಮದುವೆ ಆಗಿತ್ತು ಅವಾಗ? ಇವ್ರು ಅವಾಗ ಇವ್ರು ದನ ಕಾಯ್ತಿದ್ರಿ? ಹೌದು ಸರ್, ಇವ್ರು ಸಗಣಿ ಎತ್ತಿದ್ರು, ನಾನು ದನ ಹೊಡ್ಕೊಂಡು ಹೋಗ್ತಿದ್ದೆ. ಆ ಸಗಣಿ ನಿಮ್ಗೆ ಉಪಯೋಗ ಆಗ್ತಿತ್ತು? ಉಪಯೋಗ ಆಗ್ತದೆ ಸರ್. ಅದೇ ಸಗಣಿ ತಂದೋಗಿ ಹೊಲಕ್ಕೆ ಹಾಕಿದ್ದೆ ಸರ್ ನಾನು, ಅಲ್ಲಿಂದ ನಮಗೆ ಸುಖ. ನೀವೆಲ್ಲ ಸಗಣಿ ಸಂಗ್ರಹಿಸ್ತಿದ್ರಲ್ಲ, ತಿಪ್ಪೆ ಮಾಡ್ತಿದ್ರೆ ಅವಾಗ? ತಿಪ್ಪೆ ಮಾಡ್ತೀವಿ. ತಿಪ್ಪೆ ಮಾಡಿ ಬಂಡಿ ಕಟ್ಕೊಂಡು ಹೊಲಕ್ಕೆ ಏರಿ ಹೋಗ್ತಿದ್ವಿ. ನಿಮ್ಮ ಹೊಲಕ್ಕೆ ಅದು ಉಪಯೋಗ ಆಗ್ತಿತ್ತು ಅಂದ್ರೆ ನಿಮ್ಗೆ ತಕ್ಕ ಮಟ್ಟಿಗೆ ಎಲ್ಲೂ ಗೊಬ್ಬರ ಖರೀದಿ ಮಾಡುವ ಅಗತ್ಯ ಇರ್ಲಿಲ್ಲ. ನಿಮ್ ದನಗಳು ಇದ್ವು ಅವಾಗೆಲ್ಲ? ದನ ಏನು ಇದ್ದಿಲ್ಲ ಸರ್, ದನ ಬಿಡೋದು ಏನು ಇದ್ದಿಲ್ಲ. ಕಷ್ಟಕ್ಕೆ ಊರ್ ದನ ಕಾಯ್ತಿದ್ದೆ. ಆಮೇಲೆ ಸುಮ್ಮನೆ ಇರ್ಲಾರ್ದ ಇಂಥ ಯಜಮಾನ್ರು ಪಂಚಾಯತಿಯಾಗ ದನ ಕಾಯ್ತಾರ ಬಹಳ ಕೀಳ್ಮಟ್ಟದಾಗ ಅದರ ಅಂತೇಳಿ ಜೌಲಿಸ್ಟ್ ಬಂದದ್ದು ಒಬ್ಬ. ಆತ ತೋರ್ಸಿ ಹೋಗಿದ್ದೆ ನಾವು ಇಲ್ದಾಗ, ಇಂಥ ರೈತರು ಹೋಗ್ಯಾರೆ ಸುಭಾನ ಅಂತಾರ ಇಲ್ಲಿ ಆತಗ ಬಾಯಿ ತೆಗೆಯನ. ಓ, ಬಾವಿ ತೋಡಿದ್ರಿ ನೀವು? ಹೌದು ಸರ್. ಎಲ್ಲರೂ ಬೋರ್ ಹಾಕ್ಸಿದ್ರೆ ನೀವು ಬಾವಿ ತೋಡಿದ್ರಿ ಸರ್? ಬಾವಿ ತೋಡಿ ಊರಿಗೆ ನೀರ್ ಕೊಟ್ಟಿನಿ ಸರ್. ಮದುವೆಗಳಿಗೆ ನೀರು ಬರಗಾಲ ಬಂದಿತ್ತಾಗ ಅವಾಗ ಲಾರಿ ಕೊಟ್ರು ಒಬ್ರು ಯಾರ ಪುಣ್ಯಾತ್ಮರು, ಆ ಲಾರಿಗೆ ಟ್ಯಾಂಕ್ ಕುಂದರ್ಸಿ ಊರಿಗೆ ಮದುವೆಗಳಿಗೆ ನೀರು ಊರಿಗೆ ಕೊಟ್ಟಿನಿ ಸರ್. ಆಗ ಅವಾಗ ಏನ್ ಅಂಬಾರ ಸರ್, ಇಂತ ದನ ಕಾಯಿ ಯಾಕೆ ಬಾಯಿ ತೆಗಿತಾರೆ, ಎಲ್ಲಿ ಎಂತಂತಾರ ಮಣ್ಣು ಬಿಕ್ಕ ಹೋಗ್ಯಾರ ಅಂದ್ರ ಸರ್. ನನ್ ನಿದ್ದೆ ಬರ್ತದಲ್ಲ ಅವಾಗ ರಾತ್ರಿ ಎಲ್ಲ ಅದೇ ಕನಸ್ನಾಗ. ಅರ್ಧ ಬಾವಿ ಬರೇ ನಾವು ಮೂವರ್ ಹೆಣ್ಮಕ್ಳು ಇಬ್ರು ಗಂಡ ಮಕ್ಳು ಅಷ್ಟ, ಅರ್ಧ ಬಾವಿ ಆಗತಕ್ಕ ನಾವೇ ತೆಗ್ದಿವಿ ಹೆಣ್ಮಕ್ಳು ನಾವೇ ನೋಡಿ. ಆಮೇಲೆ ಪೇಂಟರ್ಗಳು ಕರ್ಕೊಂಡಿ, ಆಮೇಲೆ ಕಷ್ಟ ನೋಡ್ಲಾರ್ದ ಫಾದರ್ ಅಂತಿದ್ರು ಸರ್ ಸೊಂಡೂರಲ್ಲಿ. ಅವ್ರು ಗೋಧಿ ಅಕ್ಕಿ ಕೊಡೋರು, ಎಣ್ಣೆ ಕೊಡೋರು ನಿಮ್ ಜೀವನ, ನಮ್ ಜೀವನಕ್ಕ ಅದ ತೆಗಿಯಕ ಇಲ್ಲ ದುಡ್ಡಿಲ್ಲ ದುಡ್ಡಿಲ್ಲ. ಐದ್ ಜನ ಮಕ್ಳು, ಒಬ್ಬರಿಗೆ ಓದ್ಸಿಲ್ಲ, ಓದ್ಸೋ ಯೋಗ್ಯತೆನೇ ಇಲ್ಲ. ಎಷ್ಟು ದಿನ ಹಿಡಿತು ಅದು ಬಾವಿ ತೋಡುವ ಕೆಲಸ? ಬಾವಿ ಒಂದ್ ವರ್ಷ ಸರ್, ಒಂದ್ ವರ್ಷ ತೋಡಿ, ಒಂದ್ ವರ್ಷ ತೋಡಿ, ಒಂದ್ ವರ್ಷ ತೋಡಿ. ಎಷ್ಟು ಆಳ ಆಯ್ತು? 48 ಅಡಿ ಹೋಗ್ಯದ ಸರ್. ಇವತ್ತಿಗೆ ನೀರ್ ಐತಿ, ಇವತ್ತಿಗೆ ನೀರ್, ಇವತ್ತಿಗೆ ನೀರ್, ಅವತ್ತು ತೋಡಿದ್ದು ಇವತ್ತಿಗೆ ನೀರ್ ಐತಿ. ನೀರ್ ಬಂತ ಅವಾಗ, ಅವಾಗ ಇಮಿಡಿಯೇಟ್ ಆಗಿ ಬಂತ. ನಂತರ ಅದಲ್ಲಿ ದಿನ 23 ಅಡಿಗೆ ನೀರು ಸಿಕ್ಬಿಡ್ತು ಸರ್. ಸಿಕ್ಬಿಡ್ತು. ಹೌದು. ಮತ್ತೆ ಇನ್ನು ತೋಡ್ತಾ ಹೋಗಿರಿ? ಇನ್ನ ತೋಡ್ತಾ ಹೋಗಿ ಸರ್. ಮತ್ ನೀರೆಲ್ಲ ಹೊಲಕ್ಕಲ್ಲ, ಅವಾಗ ಹೊಲ ಪಕ್ಕಳು ಹೊಲಕ್ಕೆಲ್ಲ ಕೊಟ್ಟಿನಿ ನಾನು, ಒಂದ್ 5 ಪೈಸೆ ಇಸ್ಕೊಂಡಿಲ್ಲ, ಊರಿಗೆ ಕೊಟ್ಟಿನಿ. ಯಾರ ಹತ್ರ ದುಡ್ಡು ಇಸ್ಕೊಂಡಿಲ್ಲ? ಅಂತೂ ಬೈದಾರ ನನಗೆ, ದನ ಕಾಯರೆಲ್ಲ ಬಾಯಿ ತೆಗ್ದ್ರೆ ಹೆಂಗ ಅಂತೇಳಿ ಒಂದ್ ಯಜಮಾನ್ರ ಬಂದ್ ಬಾಯಿ ತೆಗಂದಾರ. ಅಲ್ಲ ನಿಮಗೆ ಕಷ್ಟ ಇತ್ತು, ನೀರ್ ಮಾರ್ಕೋಬಹುದಾಗಿತ್ತು? ಮಾರ್ಕೋಬಹುದಾಯ್ತು ಸರ್. ಸ್ವಲ್ಪ ಮಾರಿತಿರು ಅಷ್ಟೇ. ಮತ್ತೆ ಹಿಂಗೆ ಮೈಸಿಗೆ ನೀರ್ ಕೇಳಿದ್ರ ದಾರಿ ಗೋಡ್ಯಾಕ ಅಲ್ಲ, ಅವ್ರಿಗೆ ಮಾರ್ಲೇಬೇಕು. ಅದಕ್ಕೆ ಮಾರಿದೆ ಸರ್. ಅವ್ರಿಗೆ ಮಾರ್ಲೇಬೇಕು. ರೈತರಿಗೆ ಕೇಳಿದ್ರೆ ನೀರ್ ಇಲ್ಲ ಅಂದಿಲ್ಲ. ನಾವ್ ಅಲ್ಪ ಅಕ್ಕಿಗೆಲ್ಲ ನಂಗೆ ಫ್ರೀ ಕೊಟ್ಟಿವಿ. ಎಷ್ಟೆಕ್ರಿ ಭೂಮಿ ನಿಮ್ದು? ಅಲ್ಲಿ 7 ಎಕರೆ ಐತ್ ಸರ್. ಇಬ್ರು ಅಣ್ಣ ತಮ್ಮ, ಆತಗ 3.5 ನಮಗ್ 3.5 ಬಂದತ್ತ. ಈಗ ಬಾವಿ ಆತಗೆ ಹೋಗೈತ್ರಿ. 5 ಜನ ಸರ್. ಈಗ ಭಾಗ ಆಗಿದೆ, ಭಾಗ ಆಗಿದ್ರೆ ತಮ್ಮನ ಹೊಲದಾಗ ಹೋಗೈತ್ರಿ. ಅವ್ರು ಇದ್ರು ಹೋಗಿ ಬಾವಿ ತೋಡುವ ಇದ್ದ ಸರ್. ಸಣ್ಣತಿದ್ದ ಸ್ವಲ್ಪ ಕರ್ಕೊಂಡಂಗ ತೆಗಿತಿದ್ದೆ. ನೀರ್ ಕೊಡ್ತಾರೆ ನಿಮ್ ಕೇಳಿದ್ರೆ? ಕೊಡ್ತಾರ. ಸೊ ಈಗ ನೀವು ಭಾಗ ಆಗಿದ್ದೀರಿ? ಹೌದು. ಭೂಮಿ ಹಂಚಿಕೆ ಆಗಿದೆ, ಬಾವಿ ಅವ್ರ ಭಾಗಕ್ಕೆ ಹೋಗಿದೆ. ಹೌದು ಸರ್. ನೀರು ಇಬ್ರು ಹಂಚಿಕೊಳ್ತಿದ್ರಿ? ನೀರಿಗಾಗಿ ದುಡ್ಡೇನಾರು ಕೊಡ್ತಿದ್ರಿ? ಇಲ್ಲ ಸರ್. ಈ ಹೊಂದಾಣಿಕೆ ಇದೆ. ಆಯ್ತು ಸರ್. ಸಮಗ್ರ ಕೃಷಿ ಅಂದ್ರೆ ಏನೇನ್ ಮಾಡ್ತೀರ ಮನೆ? ಏನೇನ್ ಬೆಳಿತಿದ್ರಿ ಅಜ್ಜಿ? ನಾವು ಏನಿಲ್ರಿ, ಮೆಕ್ಕೆಜೋಳ, ಜೋಳ ಅವ್ ಸಜ್ಜಿ ಅವಾಗ ಬೆಳಿತಿದ್ವಿ. ಇವಾಗೆಲ್ಲ ಬಿಟ್ಬಿಟ್ಟಿವ್ರಿ, ಬರೀ ಮೆಕ್ಕೆಜೋಳ, ರೇಷ್ಮೆ. ಇವಾಗ ಅಡಿಕೆ ಹಾಕ್ಯಾರ, ಬಾಳೆ ಹಾಕಿದ್ರು, ಅಡಿಕೆ ಹಾಕ್ಯಾರ ಮಕ್ಕಳಿಬ್ರು. ಅವ ಅಲ್ಲಿ ಬಾವಿ ಇರೋ ಹೊಲ್ದಾಗ ಇಲ್ಲಿಬ್ರು ಅಡಿಕೆ ಎಲ್ಲ ಹಾಕ್ಯಂದಾರ. ರೇಷ್ಮೆ ಬಾಳ. ಕುರಿ ಸಾಕಾಣಿಕೆ ಎಲ್ಲ ಮಾಡಿದ್ರಿ? ಕುರಿ ಸಾಕಾಣಿಕೆ, ಆಕಳ ಸಾಕಾಣಿಕೆ ಎಲ್ಲ ಮಾಡಿದ್ವಿ. ಒಬ್ ಮಗ ಆಕಳ ಕೂಡ ಮಾಡಿತ. ಅವ್ ಮಾರಿ ಇವಾಗ ಬಸ್ಸಿಂದ ಬಂತು, ಬಸ್ಸಿಗೆ ಹೋಗ್ಯನ್ರಿ. ಓಹೋ, ಕೆಲಸ ಮಾಡ್ತಾ ಇದ್ರಿ? ಕಂಡಕ್ಟರ್ ಡ್ರೈವರ್? ಡ್ರೈವರ್ ಸರ್. ಡ್ರೈವರ್ ಕೆಲಸ ಮಾಡ್ತಾರೆ? ಮಗ 5 ಜನ ಡ್ರೈವರ್ಗಳು ಸರ್, ಲಾರಿಗೆ ಹೋಗ್ತಾರ. ಮತ್ತೆ ಹಿಂಗ ರೇಷ್ಮೆ ಇದ್ದಾಗ 10 ಜನ ಬೇಕು. ಎಷ್ಟು ಎಕರೆ ಎಲ್ಲ ಹಾಕಿದ್ರಿ ರೇಷ್ಮೆ? 4 ಎಕರೆಗೆ ಹಾಕಿ ಸರ್. ನೋಡಿ, ಈಗ ನಿಮಗೆ ಯಾವ ಬೆಳೆ ಲಾಭದಾಯಕ ಆಗಿದೆ? ರೇಷ್ಮೆ ಬೆಳೆ ಸರ್. ತಿಂಗಳಿಗೆ ಒಂದ್ ಬೆಳೆ ಬರ್ತದ ಅಲ್ಲ? ಎರಡು ಪ್ಲಾಟ್ ಮಾಡಿವ. ಎಷ್ಟು ವರ್ಷದಿಂದ ಶುರು ಮಾಡಿದ್ದು? ಈಗ 5 ವರ್ಷದಿಂದ. 5 ವರ್ಷ? 5 ವರ್ಷದಿಂದ. ಅದರಲ್ಲಿಂದ ಮತ್ತೆ ಎಲ್ಲ ಕಷ್ಟ ಸುಖ ಎಲ್ಲ ಕಂಡೆ. ಸುಖ ಬಹಳ ಕೀಳ್ಮಟ್ಟ ಸರ್. ನಮ್ಮ ಊರಾಗ ಸಾರಿ ಬಿಟ್ಟಿದ್ರು, ನಮ್ದ ಮನೆ ಯಲಮಿಗೆ ಸಾಲ ಮಾಡಿದ್ ನಮ್ಮಪ್ಪ. ಹೌದಾ? ಊರಿಗೆ ಸಾರಿದ್ರೆ ಯಾರ ನಮ್ಮ ಮನೆ ತಗೋಬಹುದಂತ. ಅವಾಗ ನಿಮ್ಮಂತಾರ ಯಜಮಾನ್ರು ಬಂದು ಬೇಡಪ್ಪ ಮಕ್ಕಳರ ಅಂತೇಳಿ ನಮ್ಮಮ್ಮನ ಕಳಗ ಸ್ವಲ್ಪ ಬೀಗರು ಸಾಮಾನ ಕೊಟ್ಟಿದ್ರು. ಆ ಸಾಮಾನ ಒತ್ತಿಟ್ಟು ಕೋಟಿಗೆ ಅಡ್ಡಾಡಿದ್ವಿ 9 ವರ್ಷ. ಹರಾಜನ್ನ ತಪ್ಪಿಸ್ಕೊಳಕ್ಕೆ? ತಪ್ಪಿಸ್ಕೊಳಕ್ಕ. ಎಲ್ಲ ಸಾಮಾನ ಗಡಿಗೆ ಹೊರಕ್ ಹೋಗಿದ್ರು ಸಾಲದಾರ್ ಬಂದು ಖರೀದಿ ಮಾಡಂಗ ಕೂಡ ಬಂದಿದ್ರು. ಆಮೇಲೆ ಕೋರ್ಟಿಗೆ ಬಿದ್ದು 9 ವರ್ಷ ನಡ್ಕಂತ ಹೋಗಿ ಕೂಡ್ಲಿಗೆ ಹಾಜರಾಗ್ತಿದ್ವಿ. 3 ಸಲ ಕೂಗದ್ರಾಗ ಅಲ್ಲಿ ಇರ್ಬೇಕು ಮನುಷ್ಯ, ಇಲ್ಲದ್ರೆ ಮತ್ತೆ ಸೆಮನೆ ಹಾಕ್ತಿದ್ರು, ದಂಡ ಹಾಕ್ತಿದ್ರು. ಅದನ್ನ ಉಳಿಸ್ಕೊಂಡ್ರೆ? ಉಳಿಸ್ಕೊಂಡೆ ಸರ್. ಹರಾಜು ತಪ್ಪಿಸಿದ್ರ? ಹರಾಜು ತಪ್ಪಿಸಿದೆ ಸರ್. ಹೆಂಗೆ ಅದು? ವಕೀಲ ಮಾಡಿ ಅಂತ ಹೇಳಿದ್ರು ಒಬ್ರು. ಅವಾಗ ನಮ್ಮಮ್ಮ ಸಾಮಾನ ಎಲ್ಲ ಮಾರಿ ವಕೀಲರು ಮಾಡಿದೆ. ಅವಾಗ ಇಬ್ರು ಅಪೋಸಿಟ್ ಆತ ಕೋರ್ಟಿಗೆ. 9 ವರ್ಷ ಯಾಜ್ಯವ ಆತ ಹಂಗ ವಾದಿಗೆ ವಾದಿ ವಾದಿಗೆ ವಾದಿ. ಒಳ್ಳೆ ಜಾತ್ರೆ ದಿವಸನೇ ವಾದಿ ಹಾಕ್ತಿದ್ರು ತಪ್ಪಿಸ್ತಾನಂತ. ಜಾತ್ರೆ ಮಾಡಿಲ್ಲ, ನಡ್ಕಂತ ಹೋಗ್ತಿದ್ರು. ಹೌದು ಸರ್. ಒಟ್ಟು ಮನೆ ಉಳಿಸ್ಕೊಂಡ್ರಿ? ಹೌದು ಸರ್. ಸಾಲ ತೀರ್ತು? ಆಮೇಲೆ ಸಾಲ ತೀರ್ಸ ಸರ್, ಎಲ್ಲ ತೀರ್ಸ್ಬಿಟ್ಟೆ ಸರ್. ದುಡ್ಡು ಅಂದ ಅಮಲಿ ಕೆಲಸ ಮಾಡಿ ಎಲ್ಲ. ಎಷ್ಟು ಸಾಲ ಅವಾಗೆಲ್ಲ? ಸ್ವಲ್ಪ ಸರ್, ಆಗ 1700 ರೂಪಾಯಿನ ಮಾಡಿದ್ ನಾನು. ಅಷ್ಟಕ್ಕೆ ಅಷ್ಟೆಲ್ಲ ಅಷ್ಟು ಮನೆ ಸರ್ವೆ ಮಾಡ್ಕೊಂಡ್ ತಾಂಡ್ ಹೋಗಿದ್ರು. ಇವತ್ತೇನ್ರಿ ಲಕ್ಷ ಗಟ್ಟಲೆ ಸಾಲ ಮಾಡಿದ್ರು? ಒಂದ್ 5-6 ಚೀಲ ಜೋಳ ಇಸ್ಕೊಂಡ್ರಿ, ಅದು ಅದಕ್ಕೆ ಅಷ್ಟು ಇದ್ ಮಾಡ್ಯಾರ. ಬರೀ ಜೋಳ ಇಸ್ಕೊಂಡಿದ್ದಕ್ಕೆ ಅಷ್ಟು ಸಾಲ ತೋರಿಸಿದ್ರು? ಹೌದು. ಅದೆಲ್ಲ ಗೊತ್ತಾಯ್ತು ಸರ್ ಯಜಮಾನ್ರಿಗೆ. ಈಗ ಜಿನ್ನಪುರ ನೆಮ್ಮದಿ ಇದ್ದಾರೆ? ನಮ್ಮದೇ ಆಗ ಸರ್. ನಮ್ ಗೋಲ್ಡ್ರಾಗ ಯಾರಿಲ್ಲ, ನಾನು ಇದ್ದಂಗ. ಅಷ್ಟು ಬೆಳೆ ಬೆಳೆದಿನಿ, ಕುರಿ ಮಾಡಿನಿ. ಈಗ 5 ಮಂದಿ ಸ್ವಸ್ಥರಿಗೆ, ಒಬ್ಬ ಮಗಳಿಗೆ ಎಲ್ಲಾರ್ಗೆ ನಾಕ್ ನಾಕ್ ತೊಲೆ ಬಂಗಾರ ಮಾಡ್ಸಿವಿ, ಎಲ್ಲ ಮಾಡ್ಸಿವಿ, ಎಲ್ಲ ಮಾಡ್ಸಿವಿ. ಅವಾಗ ಮದುವೆಗೊಳಗ ಅವಾಗ ಎರಡೆರಡು ತೊಲೆ, ಇವಾಗ ನಾಕ್ ನಾಕ್ ತೊಲೆ. ಅಂದ್ರೆ ಒಂದು ನಿಮ್ಮ ಪ್ರಯಾಣ ಶುರುವಾಗಿದ್ದೆ ತುಂಬಾ ಕಷ್ಟದಿಂದನೇ ಜೀವನ ಶುರುವಾಯ್ತು. ಹೋಸ ಯೋಗ ತಿಂದಿಲ್ಲ, ಒಬ್ಬರ್ತಿದ್ದಿಲ್ಲ, ಒಬ್ಬತ್ತಗೊಂದೇ ಒಂದ ಎಂಟ್ನ ಕ್ಲಾಸ್ ಓದಿದ್ ನೋಡ. ಅವ್ರು ಬುದ್ಧಿವಂತರಾಗ್ಯಾರ ಸರ್, ಲಾರಿಗೆ ಹೋಗ್ತಾರೆ. ಚೆನ್ನಾಗಿದೆ ಅವ್ರ ಜೀವನ, ಅವರೆಲ್ಲ ಚೆನ್ನಾಗಿ ಹೋಗ್ತಿದ್ದಾರೆ, ಚೆನ್ನಾಗಿದ್ದಾರೆ. ಈಗ ವಿಶೇಷವಾಗಿ ಹೇಳಿ, ರೇಷ್ಮೆ ಬೆಳೆ ಲಾಭದಾಯಕ ಅದು. ಹೌದು ಸರ್. ಈ ಬೆಳೆ ಬೆಳಿಬೇಕು ಅನ್ನುವಂತ ಪ್ರೇರಣೆ ಹೆಂಗಾಯ್ತು, ಯಾರನ್ನ ನೋಡಿ ನೀವು ಪ್ರೇರಣೆ ಒಳಗಾದ್ರಿ, ಹೇಗೆ ಸರ್? ಎಲ್ಲ ನೋಡಿದೀವಿ ಸರ್. ಆಗ ಇವಾಗ ಬೆಳೆ ಮೊದ್ಲು ಬಾಳೆ ಹಾಕಿದ್ವಿ ರೀ, ಪಪ್ಪಳೆ ಹಾಕಿದ್ವಿ, ಎಲ್ಲ ಹಾಕಿದ್ವಿ, ಎಲ್ಲ ಲಾಸ್ ಆಗ್ಬಿಡ್ತು. ಎಲ್ಲ ಲಾಸ್ ಆದ್ ಮತ್ತೆ ತೆಗ್ದು ಇದ್ನ ಹಾಕಿದ್ವಿ. ಓಹೋಹೋ, ಇದು ಲಾಭದಾಯಕ ಅಂತ ನಿಮ್ಗೆ ಗೊತ್ತಾಯ್ತ? ಈ ಬೆಳೆ ಸರ್, ಈಗ ಎಲ್ಲವೂ ಆರ್ ತಿಂಗಳಿಗೆ ಒಂದ್ ಬೆಳೆ ಬರ್ತದ ಸರ್. ಇದು ತಿಂಗಳಿಗೆ ಒಂದ್ ಬೆಳೆ ಸಿಗ್ತದ ಸರ್. ಇದರಷ್ಟು ಇಳುವರಿ ಯಾವ್ದು ಇಲ್ಲ. ನೀನ್ ಹೆಂಗ್ ಸಾಕ್ತಿ ಹಂಗ ಸೆಕೆಂಡ್ ಬಂದೆ ನಾನು ಅಷ್ಟೇ ಮಾರ್ಕೆಟ್ಗೆ. ಇಡೀ ರಾಮನಗರಕ್ಕ ಸೆಕೆಂಡ್ ಆತ್ ನಂದು. ಅಂದ್ರೆ ರೇಷ್ಮೆ ಗುಣಮಟ್ಟದಿಂದ? ಗುಣಮಟ್ಟದಿಂದ. ಓಹೋ, ಗುಣಮಟ್ಟದಿಂದ ಗೂಡಿನ ಕ್ವಾಂಟಿಟಿ ಕ್ವಾಂಟಿಟಿ. ಹೇಗೆ ಅದನ್ನ ಹೆಂಗ್ ಡಿಸೈಡ್ ಮಾಡ್ತಾರೆ, ಹೆಂಗಿತ್ತು ನಿಮ್ಮ ರೇಷ್ಮೆ? ಒಳ್ಳೆ ಬೇಸ್ ಟೈಟ್ ಇತ್ತು ಸರ್, ಕುಳಿತಿದ್ದಂಗೆ. ಸೊ ಅಲ್ಲೆಲ್ಲ ಟೆಸ್ಟ್ ಮಾಡಿ ಎಲ್ಲ ಸರ್ ಮಾರ್ಕೆಟ್ ಸರಿಗೆ ಒಂದು 15 ಎಕರೆ ಐತೆ ಸರ್ ಅದು. ಮಾರ್ಕೆಟ್ಗೆ ಸೆಕೆಂಡ್. ಈ ಮಾರ್ಕೆಟ್ ನಲ್ಲೇ ನಿಮ್ದು ಸೆಕೆಂಡ್? ಸೆಕೆಂಡ್ ಬಂತು. ಚೆನ್ನಾಗಿದೆ ಅನ್ನೋ ಕಾರಣ. ಯಾವಾಗ ಅದು, ಎಷ್ಟು ವರ್ಷದಿಂದ? ಈಗ ಒಂದು 3 ವರ್ಷದಿಂದ ಸರ್. ಈಗಲೂ ಅದೇ ಕ್ವಾಲಿಟಿ ಐತೆ ಸರ್? ಈಗಲೂ ಅದೇ ರೇಟ್ ಐತೆ. ಸ್ವಲ್ಪ ರೇಟ್ ಕಡಿಮೆ ಆಗೈತೆ. ಕಮ್ಮಿ ಆಗ್ಯದ ಸರ್, ಬಹಳ ಮಾಲ್ ಬರ್ತದಲ್ಲ. ಅದೇ ನೀನು ಹೆಂಗ ಎಲ್ಲಾರು ತಾಂಬಕ್ ಬರಂಗಿಲ್ಲ, ಹೈಯೆಸ್ಟ್ ಇರ್ಬೇಕು. ಅಲ್ಲಿ ನೂಲು ಗ್ರಾಮ ಚೆಕ್ ಮಾಡ್ತಾರ ಸರ್. ಅದ ಹೈಯೆಸ್ಟ್ ಬಂದ್ನಪ್ಪ ಅಂದ್ರ ಅದ ಅದ್ರಾಗ ಎರಡ್ ನಮೂನೆ ಐತೆ, ಸಿಬಿ ಒಂದು, ಬಯೋಟ್ ಒಂದ್ ಅಂತ. ಅದ ಸಿಬಿ ಸ್ವಲ್ಪ ಕಮ್ಮಿ. ಅದ್ರಾಗ ಇಲ್ಲಿ ಈಗ ನಾವು ಹುಳ ಮೇಯಿಸ್ತೀವಲ್ಲ, ಆ ಹುಳ ಈಗ ಆ ಮೇಸಿನ ಮೇಲೆ ಚಂದ್ರಿಕೆಗೆ ಬಿಡ್ತೀವಿ ಸರ್. ಅಲ್ಲೇದ ಚಂದ್ರಿಕೆ, ಆ ಚಂದ್ರಿಕೆಗೆ ಬಿಡೋ ಬದಲು ಇನ್ನೂ ಒಂದು ರೋಟರ್ ಗೂಡು ಅಂತ ಐತೆ, ಅದಕ್ಕೆ ಬಿಟ್ರೆ ಮಾತ್ರ ಅಯ್ಯಷ್ಟು ಬರ್ತದೆ ಸರ್. ಕರೆಕ್ಟ್ ಕಟ್ತತೆ. ಇಲ್ಲಿದ್ದ ನಿಮ್ ಒಂದ್ ಎಳೆ ಬಿಚ್ಚಿದ್ನಪ್ಪ ಅಂದ್ರೆ ಹೊಸಪೇಟಿಗೆ ಹೋಗ್ತದೆ ಸರ್. ಅದು ಅಷ್ಟು ನೂಲು 3 ದಿವಸ ಆಗಲ್ಲ, 3 ದಿವಸ ರಾತ್ರಿ ಕಟ್ತತೆ ನೂಲು. ಬಾಯಾಗದ್ದ ಅಷ್ಟು ನೂಲು ಬಿಡ್ತತೆ, 3 ಅಗಲು 3 ರಾತ್ರಿ. 7 ದಿನದಾಗ ಮಾರ್ಕೆಟ್ಗೆ ಹೋಗ್ಬೇಕು. 7 ದಿನದಾಗ ಹೋಯ್ಲಿ ಅಂದ್ರ 11 ದಿವಸದಾಗ ಅದು ಮರಿಯಾಗಿ ಮತ್ತೆ ಹೊರಗ್ ಬರ್ತತೆ. ಸರಿ, ಈಗ ನಿಮ್ಗೆ ಈ ರೇಷ್ಮೆಯನ್ನ ನಾನು ಬೆಳಿಬೇಕು, ಈ ಒಳ್ಳೆ ಗುಣಮಟ್ಟದಲ್ಲಿ ಬರಬೇಕು ಅಂದ್ರೆ ಒಂದ್ ಸಣ್ಣ ಮಾಹಿತಿ ಬೇಕು, ಏನ್ ಮಾಡ್ಬೇಕು ಏನಿಲ್ಲ, ತರಬೇತಿ ಬೇಕು, ಎಲ್ಲೋ ಹೋಗಿ ನೋಡ್ಕೊಳ್ಬೇಕು ಕಲಿಬೇಕು ಅನ್ನೋದು ಇರ್ತದಲ್ವಾ? ಹೌದು. ನೀವು ಏನ್ ಮಾಡಿದ್ರಿ ಇದಕ್ಕೆಲ್ಲ ಸಿದ್ಧತೆ ಹೇಗ್ ಮಾಡ್ಕೊಂಡು? ಏನಿಲ್ಲ ಸರ್, ನಾನು ಮಾಡ್ತಾ ಮಾಡ್ತಾ ನಮಗೆ ಒಬ್ಬರು ಬರ್ತಾರ ಸರ್, ಅಲ್ಲ ರೇಷ್ಮೆ ಇಲಾಖೆಯಿಂದ ಹಿಂಗ್ ಮಾಡ್ಬೇಕು ನೋಡಪ್ಪ ಅಂತ. ನಾನು ಟ್ರೈನಿಂಗ್ ಹೋಗಿಲ್ಲ, ಏನು ಹೋಗಿಲ್ಲ, ಏನೇನು ಹೋಗಿಲ್ಲ. ಅದು ಒಂದು ಬೆಳೆ ತಗ್ಗ ಅಂತ ತೋರಿಸಿದ್ರು ಅವರು. 3 ದಿನದಾಗ ಒಂದು ಪರ್ಯ ಬರ್ತತೆ, 4 ದಿನದಾಗ ಒಂದು ಪರ್ಯ ಬರ್ತತೆ, 3 ಪರ್ಯ ಬರ್ತಾವ ಸರ್ ಅದಕ್ಕೆ. ಹಿಂಗ ಮೇಯೋದಿಲ್ಲ 24 ತಾಸು, ಅವಾಗ ಸೆಟ್ ಮಾಡ್ಬೇಕು ಕರೆಕ್ಟ್ ಆಗಿ. ಎಲ್ಲವೂ ಅನ್ಸೈಜ್ ಆಗ್ಲಿಲ್ದಂಗೆ ಸೆಟ್ ಮಾಡ್ಕೋಬೇಕು. ಆಮೇಲೆ ಸೆಟ್ ಮಾಡಿದ್ಮೇಲೆ 3 ದಿನ 4 ದಿನ ಎದ್ಮೇಲೆ 8 ದಿನ 9 ದಿವಸ ಮೇಯ್ತೈತೆ. ಅವಾಗ 10 ಜನ ಲೇಬರ್ ಬೇಕು. 10 ಜನ ಅಂದ್ರೆ ನಮ್ ಕುಟುಂಬನ ಎಲ್ಲ ಅದಕ್ಕೆ ಹಾಕ್ತಿದ್ದೆ. 10 ದಿವಸ 10 ದಿನ ತಕ್ಕ ಇಬ್ರ ಗಂಡ ಎಣಿತೆ ಮಾಡ್ಕೊಂಡು ಹೋಗ್ಬೋದು. ಮೇವು ಹಾಕ್ಲಿಕ್ಕೆ 8 ಜನ ಬೇಕು. 8 ಜನ ಬೇಕು ಸರ್. ಈಗ ನೋಡಿ, ರೇಷ್ಮೆ ಹುಳಿಗೆ ಬೇಕಾಗುವಂತ ಆಹಾರ ಹಿಪ್ಪುನೇರಳೆ. ಹೌದು ಸರ್. ಇದನ್ನ ಬೆಳಿಲಿಕ್ಕೆ ಬಹಳ ಸಾವಯವ ಪದ್ಧತಿಯಲ್ಲೇನೆ ಮಾಡ್ಬೇಕು. ಹೌದು. ಯಾವ್ದೇ ಔಷಧಿ ಸಿಂಪರಣೆ ಇಲ್ಲೇ ಟಚ್ ಇಲ್ಲ ಸರ್. ಅಂತ ಹಿಪ್ಪು ನೇರಳೆಯ ಗುಣಮಟ್ಟವನ್ನ ಕಾಪಾಡ್ಕೊಳ್ಳಕ್ಕೆ ಏನೇನ್ ಕೊಡ್ತೀರಿ ಭೂಮಿಯ ಫಲವಂತ? ಎರೆಹುಳ ಗೊಬ್ಬರ ಕೊಡ್ತಿದ್ದೆ ಸರ್. ಎರೆಹುಳ ಸಾಕಿ ಅಗ್ರಕಲ್ಲಾಗಿದ್ದ ಹುಳ ತಂದಿದ್ದ ಒಂದ 5-6 ಕೆಜಿ ಈಗ ಹೊಲಕ್ಕೆ ಬಿಟ್ಬಿಟ್ಟಿನಿ ಸರ್. ನಾನು ಎರೆಹುಳ ಗೊಬ್ಬರ ಅಂದ್ರೆ ಎರೆಹುಳಗಳನ್ನೇ ನಿಮ್ ಹೊಲದಲ್ಲಿ ಓಡಾಡೋಂಗಿದೆ? ಈಗ ತೆಗ್ ತೆಗ್ದ್ರೆ ಬರೀ ಎರೆಹುಳ ಬರ್ತಾವ ಸರ್. ಇಷ್ಟುದ್ದ ಗಾಂಡದೋಳ ಅಲ್ಲಿ ಐತ್ ಸರ್, ಆ ಕಡೆ ಕಟ್ಟಿನಿ. ಅದ್ರಾಗ ಸಗಣಿ ಎಲ್ಲ ಕುರಿ ಗೊಬ್ಬರ ಸಗಣಿ ಆಕಳ ಇತ್ತಲ್ಲ ಅದಕ್ಕೆ ಹಾಕ್ತಿದ್ದೆ. ಎರೆಹುಳ ಗೊಬ್ಬರನು ಮಾಡ್ತಾ ಇದ್ದೆ. ಹೌದು. ಜೊತೆಗೆ ನಿಮ್ ಹೊಲದಲ್ಲೂ ಎರೆಹುಳ ಇದಾವೆ? ಹೌದು ಸರ್. ಈಗ ಮತ್ತೆ ಈಗ ಅಡಿಕೆ ಹಾಕ್ಬಿಡಪ್ಪ, ಉಪ್ಪು ಆತ ನನ್ನ ಕೈಲಿ ಆಗಲ್ಲ ಅಂತೇಳಿ ಅಡಿಕೆ ಹಾಕ್ಸಿಬಿಟ್ಟೆ ಸರ್. 3 ವರ್ಷ 9ನೇ ತಿಂಗಳಿದೆ ಅಲ್ಲಿ ಅಡಿಕೆ ಬಿಟ್ಟ ಸರ್. 5 ವರ್ಷ ಬರೋದಲ್ಲ ಅಂತ ಇದು ಮಾಡಿನಿ, ನೀವು ತೋರಿಸ್ತೀನಿ. ಪ್ರತಿ ತಿಂಗಳು ರೇಷ್ಮೆ ಗೂಡು ರೆಡಿ ಆಗ್ತದೆ? ಹೌದು ಸರ್. ಅದೇ ಎಷ್ಟು ನಂಬರ್, ಎಷ್ಟು ಕ್ವಿಂಟಲ್ ಬರ್ತದೆ? 1 ಕ್ವಿಂಟಲ್ ಬರ್ತದೆ ಸರ್. 100 ಮಟ್ಟಿಗೆ 100 ಮಟ್ಟಿಗೆ 1 ಕ್ವಿಂಟಲ್ ತೆಗ್ದಿನ. 100 ಮಟ್ಟೆಲ್ಲೇ ಮಾಡ್ತೀರಾ, ಜಾಸ್ತಿ ತರ್ತೀರಾ? ಜಾಸ್ತಿ 200 ಮಟ್ಟೆ ತರ್ತೀವಿ. ಪ್ರತಿ ತಿಂಗಳು? ಈಗ ರೇಷ್ಮೆ ಮೊಟ್ಟೆ ತರುವಂತ ಒಂದು ಪದ್ಧತಿ ಇದೆ. ಹೌದು ಸರ್. ಕೆಲವರು ರೇಷ್ಮೆ ಹುಳುಗಳನ್ನ 2-3 ಜ್ವರದ ನಂತರನೂ ತರ್ತಾರೆ. ಹೌದು ಸರ್. ನೀವು ಯಾವ್ದನ್ನ ಫಾಲೋ ಮಾಡ್ತೀರ? ಮೊದ್ಲೆಲ್ಲ ಮೊಟ್ಟೆ ಇಟ್ಟು ಓಡಿಸ್ತಿದ್ದೆ ಸರ್. ಇವಾಗ ಆಗಂಗಿಲ್ಲ ಸರ್, ನನ್ನ ಕೈಲಿ ಹುಳನೇ ತರಿಸ್ತೀನಿ. ತರಿಸ್ತೀರಿ? ಹೌದು. 2ನೇ ಜ್ವರ ಪಾಸ್ ಮಾಡಿ ಕೊಡ್ತಾರ, ನಾವು 4ನೇ ಜ್ವರ ಹಣ್ಣು ಹುಳ ಮಾಡಿ ನಾವು ಮಾರ್ಕೆಟ್ಗೆ ಹೋಯ್ತೀವಿ. ಎಲ್ಲಿಂದ ತರ್ತೀರಿ ಹುಳುಗಳನ್ನ? ರಾಮನಗರದಿಂದ ಬರ್ತಾವ ಸರ್. ಅಲ್ಲಿಂದಾನೆ ತರಿಸ್ಕೊಳ್ತೀರಾ? ಇಲ್ಲಿ ಹತ್ತಿರದಲ್ಲಿ ಜಾಕಿ ಈಗ ಹತ್ತಿರದಾಗ ಮಾಡ್ಯಾರ ಸರ್. ಇಲ್ಲಿ ಕೆರ್ನಾಳಿಗ ಒಬ್ಬರು ಮಾಡ್ಯಾರ, ರಾಮಪುರದಾಗ ಒಬ್ಬರು ಮಾಡ್ಯಾರ. ಅದಕ್ಕೊಂದು ಬ್ರೋಕರ್ ಇರ್ತಾನೆ ಸರ್, ಅದು 4,000 ರೂಪಾಯಿಕ 100 ಮೊಟ್ಟೆ, 4-5,000 ರೂಪಾಯಿಕ ಈಗ 5,000 ಮಾಡ್ಯಾರ. ಒಂದು ಕ್ವಿಂಟಲ್ ಸಿಗ್ತದೆ ನಿಮ್ಗೆ ಪ್ರತಿ ತಿಂಗಳು? ಏನ್ ರೇಟ್ ಸಿಗುತ್ತೆ? ಅದು ನೀವು ಬೆಳೆಸ್ದಂಗ ಸರ್, ಅಲ್ಲಿ ಟೆಂಡರ್ ಮಾಡ್ತಾರ ಮುಸ್ಲಿಮ್ಸ್, ಅವ್ರ ಬೇಸ್ ನೂಲು ಇದ್ನಪ್ಪ ಅಂದ್ರೆ ರೇಟ್ ಮಾಡ್ತಾರೆ. ಎಷ್ಟು ಸಿಕ್ಕಿದೆ ಹೆಚ್ಚು ರೇಟ್ ಅಂದ್ರೆ ಯಾವಾಗ ಸಿಕ್ಕಿದೆ ನಿಮ್ಗೆ? ಹೆಚ್ಚು ರೇಟ್ ಅಂದ್ರೆ 900 ರೂಪಾಯಿ ಸಿಕ್ಕ ಸರ್, ಅದೇ ಸೆಕೆಂಡ್ ಬಂದಿರೋದ್ ನಾನು. 5 ವರ್ಷ ಆಯ್ತು. 5 ವರ್ಷದಿಂದ ಹೌದು ಅವಾಗ ಬಂದಿದ್ದು. ಹೌದು. ಒಂದು ಕ್ವಿಂಟಲ್ಗೆ 90,000 ಮೇಲೆ ಸಿಕ್ಕಿದೆ. ಹೌದು ಸರ್. ಒಂದೂವರೆ ಲಕ್ಷ ಆಗಿತ್ತು ಸರ್. ಓಹೋ, 3,000 ಮರಿ ತಂದಿದ್ವಿ, 4 ಕ್ವಿಂಟಲ್ ಆಗಿತ್ತು ಅವಾಗ. 3 ಕ್ವಿಂಟಲ್ ಆಗಿತ್ತು ಅವಾಗ. ಹೌದು ಸರ್. ಒಂದು 2.5 ಲಕ್ಷದ ಮೇಲೆನೆ ಆದಾಯ ಒಂದೇ ತಿಂಗಳಲ್ಲಿ ತಗೊಂಡ್ ಬಂದ. ಹೌದು ಸರ್. ಈಗ ಆ ಇಳುವರಿ ಕಡಿಮೆ ಆಗೋದಕ್ಕೆ ಕಾರಣ ಏನು? ಮಕ್ಕಳೆಲ್ಲ ಬೇರೆ ಆದ್ರೆ ಈಗ ಸ್ವಲ್ಪ ಮೊಟ್ಟೆ ತರ್ತೀವಿ ಕಡಿಮೆ ಪ್ರಮಾಣದಲ್ಲಿ. ಅಮ್ಮ, ಈಗ ಈ ರೇಷ್ಮೆ ಬೆಳೆ ಮತ್ತು ಈ ರೇಷ್ಮೆ ಗೂಡು ನೋಡ್ಕೊಳ್ಳೋದ್ರಲ್ಲಿ ಹೆಣ್ಮಕ್ಳು ಏನೇನ್ ಕೆಲಸ ಮಾಡ್ತಿರ್ತೀರಿ? ನಾವ್ ಹೆಣ್ಮಕ್ಳು ತಪ್ಲ ಹಾಕ್ತೀವಿ, ತಪ್ಲ ಬಂದ್ ಕೊಡ್ತಾರೆ ಗಂಡ ಮಕ್ಳು, ನಾವ್ ಇಲ್ಲಿ ಹಾಕ್ಯಂತ ಇರೋದ. ರೇಷ್ಮೆ ಗೂಡು ಅಂದ್ರೆ ಒಂದ್ ರೀತಿ ICU ಇದ್ದಂಗೆ, ಅದು ಹೊರಗಡೆಯಿಂದ ಯಾವ್ದೇ ಕ್ರಿಮಿ ಕೀಟಗಳು ಅದು ಇದೇನು ಬರಬಾರ್ದು, ಅದನ್ನೆಲ್ಲ ಹೇಗ್ ಮ್ಯಾನೇಜ್ ಮಾಡ್ತೀವಿ? ನಾವೆಲ್ಲ ಪರ್ದೆ ಕಟ್ಕೊಂಡು ಎಲ್ಲ ಇಳಿಬಿಟ್ಟು ಎಲ್ಲ ಬಾಗ್ಲು ತೆಗೆದಂಗ್ ಮುಚ್ಚಿಬಿಡ್ತೀವಿ. ಮುಚ್ಚಿಬಿಡ್ತೀರಿ? ತೆಗೆದ ಇಲ್ಲ ಬಾಗ್ಲು, ನಾವೆಲ್ಲ ಪರ್ದೆ ಹಾಕ್ಯಂತ. ಮತ್ತೇನಾದ್ರೂ ಸಿಂಪರಣೆ ಮಾಡ್ತೀವಿ, ನೀರ್ ಹಾಕ್ತಿವ್ರಿ. ಅಂದ್ರೆ ಬೇರೆ ಹುಳುಗಳು ಬರ್ಲಾರ್ದು, ಬೇರೆ ಹುಳುಗಳು ಬರ್ದಂಗ, ಇರ್ಬಿ ಬರ್ದಂಗ ಎಲ್ಲ ನೀರ್ ಹಾಕ್ತಿವಿ ಸುತ್ತ. ಎಂದಾದ್ರೂ ರೇಷ್ಮೆ ಹುಳುಗಳಿಗೆ ಸಮಸ್ಯೆ ಆಗಿತ್ತ? ಹಾಕತ್ರಿ, ಈಗ ನೊಣ ಜಾಸ್ತಿ ಆಗ್ಯಾರ, ಈಗ ಹಸರುಲ್ಲಿಗೆ ನೊಣ ಜಾಸ್ತಿ, ನೊಣಲಿದ್ದಲೇ ಬರ್ತಾವ, ಊಜಿ ಅಂತ ಹೊಡೆದ್ ಬಿಡ್ತಾವ, ಹುಳ ಸತ್ತೋಗ್ಬಿಡ್ತಾವ. ಆದ್ರ ಕೂಡ ಗಂಟಿಗೆ ಅವತ್ತು ಒಂದೇ ಬೆಳೆ ನನ್ ನೋಡಿ ಪಾಪ ಹಾಕಿದ್ರು ಅವ್ರು. ನಾನು ಹೇಳಿದೆ ಇಷ್ಟು ಕಷ್ಟ ಇತ್ತಪ್ಪ ಅಂತ, ಆದ್ರೂ ಕೂಡ ಕೇಳಿಲ್ಲ. 18 ಬೆಳೆ ಲಾಸ್ ಮಾಡ್ಕೊಂಡ್ರ ಪಾಪ. ಇನ್ನು ಇಬ್ರು ಹಾಕ್ಯಾರ ನನ್ ಜೋಡಿ ಇದೇ ಊರಾಗ. ಅಂದ್ರೆ ಈಗ ಇಷ್ಟು ಪ್ರಮಾಣದಲ್ಲಿ ತಿಂಗಳಿಗೆ ಒಂದು 1 ಲಕ್ಷಕ್ಕಿಂತ ಕೊರತೆ ಇಲ್ಲ? ಇಲ್ಲ ಸರ್. ನಿಶ್ಚಿತ ಆದಾಯವನ್ನು ತಂದ್ಕೊಡುತ್ತದೆ. ಹೌದು ಸರ್. ಯಾವ ಬೆಳೆ ಇಲ್ಲ ಇದ್ರಂತೆ. ಕಷ್ಟ ಪಡ್ಬೇಕು. ಅದರಿಂದ ಬಹಳ ಇಂಪ್ರೂವ್ ಆಗಿವೆ ಸರ್ ನಾವು. ಭೂಮಿ ಕೊಂಡಿವಿ, ಪ್ಲಾಟ್ ಕೊಂಡಿನಿ, ಎಲ್ಲ ಇಂಪ್ರೂವ್ ಐತೆ. ಒಂದ್ ಕಾಲಕ್ಕೆ ದನ ಕಾಯ್ತಾ ಇದ್ರಿ, ಅಮಲಿ ಮಾಡ್ತಾ ಇದ್ರಿ. ಹೌದು. ಇವತ್ತು ಆ ಜಿನ್ನಪ್ಪ ಸುಮಾರು ಎಕರೆ ಹೊಲದ ಒಡೆಯ ಸರ್. ಇಲ್ಲೆನ ಹೋಗ ಸಾಲ ಕೊಡ್ತಾರ ಸರ್. ಇಲ್ಲಿಂದ ಬಳ್ಳಾರಿಗೆ ಹೋದ್ರೆ ಬಳ್ಳಾರಿಗೆ ಒಂದು ಗಾಡಿ ಮಾಡಿವ್ ಸರ್. ಆ ಗಾಡಿ ಸಾಮಾನು ಕೇಳಿದ್ರೆ ಜಿನ್ನಪ್ಪ ಅಂದ್ರೆ ಕೊಡ್ತಾರ. ಇಲ್ಲಿ ಕೊಡ್ತಾನೆ ಜಿನ್ನಪ್ಪ. ಹೌದು ಸರ್. ಎಲ್ಲರಿ ನಾವ್ ಹಂಗ ಇದೆ, ನಾನು ಕೊಟ್ಟನಂತ ಇದಿಲ್ಲ ಸರ್. ಎಲ್ಲರಿಗೆ ನಾನು ಹಂಚುಂಟ್ನ ಕಷ್ಟ ಸುಖ ಸುರುಟಿ ಗಿರಿಟಿ ಖಂಡಿತ. ಅಂದ್ರೆ ಈಗ ಶೂರಿಟಿ ಸಮಸ್ಯೆಗಳಾಗಿದ್ವು ಯಾವಾಗಾದ್ರೂ? ಆಗ್ಯಾವ ಸರ್. ಕೈಲಿಂದ ಕಟ್ಟೀನಿ, ಕಟ್ಲಿಲ್ಲಾರ ಮತ್ತೆ ಅವ್ರು ಏನ್ ಮಾಡ್ತೀರಿ? ಪ್ರಾಣ ಕಳ್ಕೊಂಬ ಹೊತ್ತು ಬಂದಿರ್ತತೆ, ಅವಾಗ ಕೈಲಿಂದ ಕಟ್ಟೀನಿ. ಸೊ ಹಿಂಗೆ ಜಿನ್ನಪ್ಪ ಅಂದ್ರೆ ಈ ತರ ಸಾಮಾಜಿಕವಾಗಿಯೂ ಸಹಿತ ಸಹಾಯ. ಹೌದು ಸರ್. ಊರಕ್ಕೆ ಎಲ್ಲರಿಗ ಗೊತ್ತಾಯ್ತು ಸರ್. ಅಡಿಕೆ ಬೆಳಿಲಿಕ್ಕೆ ಯಾವಾಗ ಪ್ಲಾನ್ ಮಾಡಿದ್ರಿ? ಅದೇ ಸರ್, ಅದೇ ಆ ಕಡೆಗೆಲ್ಲ ಬೆಳಿತಿದ್ರಲ್ಲ. ನಾವು ಮಗಳಿಗೆ ಬೆಂಗಳೂರಿಗೆ ಕೊಟ್ಟಿವಿ, ದಾರಿ ಹೋಗೋ ಕಾಲಕ್ಕೆ ನೋಡ್ಕೊಂತೀವಿ. ಗುಡ್ಡದ ಕೂಡ ಹಾಕ್ಯಾರ ಸರ್ ಅವ್ರು ಅಡಿಕೆ. ಅದಕ್ಕಲ್ಲಿ ಸಸಿ ತಂದು ಹಾಕಿದೆ ನಾನು. ಮಗಳನ್ನ ಬೆಂಗಳೂರಿಗೆ ಕೊಟ್ಟಿದ್ರ? ಹೌದು ಸರ್. ಒಬ್ಬೇ ಮಗಳು. ಮಳಿಯ ಏನ್ ಮಾಡ್ತಾರೆ? ಎಲೆಕ್ಟ್ರಾನಿಕ್ ಇಂಜಿನಿಯರ್ ಸರ್. ಅವ್ರು ಹೇಳಿದ್ರ ಅಡಿಕೆ ಹಾಕ್ಬೋದು ನೀವು ಅಂತ? ಇಲ್ಲ ಸರ್, ಅವ್ರು ಇದ್ರ ಬಗ್ಗೆ ಗೊತ್ತಿಲ್ಲ ಹೊಲಕ್ಕೆ ಅವ್ರು. ಅದೇ ಅಡಿಕೆ ಫಲ ಬಂದಿದೆ? ಬಂದದ ಸರ್. ಅದು ಒಂದ್ಸಲ ನಾನು ಇನ್ನ ಅದು ಈಗ ಮೊದ್ಲನೇ ಫಲ ಸರ್. 3 ವರ್ಷ 9 ತಿಂಗಳಾಗ ಬೆಳೆ ಬಂದ ಸರ್. ಅದ 5 ವರ್ಷಕ್ಕೆ ಬರೋದು ಅಂತ ಬೆಳಿಸಿವಿ, ಗೊಬ್ಬರ ಹಾಕಿ ಬೇಗನೆ ಬಂದಿದೆ. ಹೌದು, ಚೆನ್ನಾಗಿ ಬಂದತ್ತೆ. ಅಡಿಕೆ ಮಾರ್ಕೆಟ್ ಬಗ್ಗೆ ನಿಮ್ಗೆ ಮತ್ತೆ ಮುಂದೆ ಹೇಗೆ ಮಾಡೋದು? ಅದೇ ಯಾರಿಗಾನ ಬಲ್ಲಾರ್ ಗಿಡಕ್ಕಂದು ಒಂದ್ಸಲ ಹೋಗಿ ನೋಡ್ಕೊಂಡ್ ಬಂದ್ಬಿಟ್ಟು ನಾನೇ ತಯಾರ ಮಾಡ್ತೇನೆ ಸರ್. ಇಲ್ಲಿ ಎಲ್ಲ ಕುಡುಗೋಲಿ ಹೇಳಿದ್ರು ಅಡಿಕೆ ಮಾಡ್ಬೇಕಂತೆ, ಅದನ್ನ ಕುಚ್ಚಬೇಕಂತೆ, ಅದೆಲ್ಲ ನಾನ್ ಮಾಡ್ತೇನೆ. ಹೇಳಿದ್ದೀನಿ. ಚಿಕ್ಕಮಗಳೂರು ಕಡೆ ಹೋಗ್ಬೇಕು ನೀವು ಮತ್ತೆ? ನೀವು ಅದು ಹೆಂಗೇನ ಸರ್ ಗೊತ್ತಿಲ್ಲ. ಮತ್ತೆ ಬೇರೆ ಏನೇನ್ ಬೆಳೆ ಬೆಳಿತೀರಿ ಜನಪರ? ಮೆಕ್ಕೆಜೋಳ ಬೆಳಿತೇನೆ ಸರ್. ಆಹಾರ ಬೆಳೆಗಳು ಏನ್ ನಿಮ್ಗೆ ಬೇಕಾಗುವಂತ, ನಿಮ್ಮ ಕುಟುಂಬಕ್ಕೆ ಬೇಕಾಗುವಂತ? ನಮ್ಮೂರ ಕುಟುಂಬ ಬೆಳೆ ಅಂತಂದ್ರೆ ಯಾರು ಸಜ್ಜೆ ಜೋಳ ಹಾಕಂಗಿಲ್ಲ ಸರ್. ಮತ್ತೆ ಇದು ಮುಂದೊಂದು ದಿನ ನನ್ಗೆ ನಿಮ್ಗೆ ಹಣಕಾಸು ಸಿಗುತ್ತೆ, ಎಲ್ಲ ಸಿಗುತ್ತೆ, ಒಪ್ಕೊಳ್ಳೋಣ. ಆದ್ರೆ ಮುಂದೊಂದು ದಿನ ಕುಟುಂಬಕ್ಕೆ ಬೇಕಾಗುವಂತ ಪೌಷ್ಟಿಕ ಆಹಾರ ಧಾನ್ಯಗಳ ಬೆಳೆ